ಜನ್ಯಂ ಚ ತ್ರಿವಿಧಂ ಭೂತಂ. ಕ್ರಮ ತ್ರಿವಿಧಂ ಕ್ರಮ ಚಿಚ್ಛಾಯ ಚೈತನ್ಯದ ಪ್ರತಿಬಿಂಬ. ಅದನ್ನ ಚಿದಾಭಾಸವೆಂದು ಶಾಸ್ತ್ರದಲ್ಲಿ ಪ್ರಯೋಗಿಸಿದ್ದಾರೆ. ಚಿತ್ತ ಛಾಯಾ ಇದಕ್ಕೊಳ್ತು ಪ್ರತಿಬಿಂಬ ಇದಕ್ಕೊಳ್ತು ಚಿದಾಭಾಸ. ಏನ್ ಪ್ರತಿಬಿಂಬ ಅಂದ್ರೆ ಅದು ಚೈತನ್ಯದ ಆಭಾಸ, ಆದ್ದರಿಂದ ಚಿದಾಭಾಸ. ಈ ಪ್ರತಿಬಿಂಬದಿಂದ ಎರಡು ಸಂಗತಿಗಳು ಲಭ್ಯ ಆದದ್ದು, ಒಂದು ಅಹಂಕಾರ, ಇನ್ನೊಂದು ಮನಸ್ಸು. ಈ ಪ್ರತಿಬಿಂಬಕ್ಕೂ ಅಹಂಕಾರಕ್ಕೂ ಒಂದು ಸಂಬಂಧ ಉಂಟಾಗಿದೆ. ಈ ಪ್ರತಿಬಿಂಬಕ್ಕೂ ಮತ್ತು ಅಹಂಕಾರಕ್ಕೂ ಒಂದು ತರದ ಸಂಬಂಧ ಉಂಟಾಗಿದೆ. ಆ ಸಂಬಂಧ ಅದು ಸಹಜವಾದ ಸಂಬಂಧ. ಈ ಅಹಂಕಾರಕ್ಕೂ ಶರೀರಕ್ಕೂ ಒಂದು ಸಂಬಂಧ ಆಗಿದೆ, ಕರ್ಮದ ಸಂಬಂಧ. ಒಂದ್ರ ಮುಂದೆ ಒಂದು ಬರಿಬಾರ್ದು, ಯಾವಾಗ ಒಂದ್ರ ಕೆಳಗೆ ಒಂದು ಬರ್ಕೋಬೇಕಾದ್ರೆ ನಿಮಗೆ ಕ್ಲಿಯರ್ ಆಗ್ತದೆ. ಈ ಅಹಂಕಾರಕ್ಕೂ ಸಾಕ್ಷಿಗೂ ಸಂಬಂಧ. ಅದು ಅಜ್ಞಾನಜನಿತ ತಪ್ಪು ತಿಳುವಳಿಕೆಯ ಸಂಬಂಧ. ಯಾವ ಪ್ರತಿಬಿಂಬವೂ ಎರಡು ಸಂಗತಿಗಳಲ್ಲಿ ಲಭ್ಯ ಇದೆಯೋ, ಒಂದು ಅಹಂಕಾರ, ಇನ್ನೊಂದು ಮನಸ್ಸು, ಆ ಪ್ರತಿಬಿಂಬದೊಡನೆ ಅಹಂಕಾರದ ಸಂಬಂಧ ಹೇಗಿದೆ ಅಂತ ಕೇಳಿದ್ರೆ, ಆ ಪ್ರತಿಬಿಂಬದೊಡನೆ ಅಹಂಕಾರದ ಸಂಬಂಧ ಹೇಗಿದೆ ಅಂತಂದ್ರೆ ಸಹಜವಾದ ಸಂಬಂಧ. ಅಹಂಕಾರ ಚಿದಾಭಾಸ ಮತ್ತು ಅವುಗಳಲ್ಲಿಯ ತಾದಾತ್ಮ್ಯ ಇವು ಮೂರು ಏಕಕಾಲಕ್ಕೆ ಆಗಿರ್ತವೆ. ಅಹಂಕಾರದ ತಾದಾತ್ಮ್ಯ ಈ ತಾದಾತ್ಮ್ಯ ಮೊದಲನೇದ್ದು ಅಹಂಕಾರ ನಾನು ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಕೊಡ್ತೀನಿ ನಾನು ತಗೋತೀನಿ ನಾನು. ಎರಡನೇದ್ದು ನಾನು ಜೀವ ಚಿದಾಭಾಸ. ಮೂರನೇದ್ದು ಇವು ಎರಡರಲ್ಲಿಯೂ ಕೂಡ ಒಂದಾಗುವಿಕೆ ತಾದಾತ್ಮ್ಯ. ಇವು ಮೂರು ಒಂದಾದ ಮೇಲೆ ಒಂದಾಗಿಲ್ಲ. ಹೇಗೆಂದರೆ ಕನ್ನಡಿಯಲ್ಲಿಯೇ ಪ್ರತಿಬಿಂಬ, ಕನ್ನಡಿಯಲ್ಲಿಯೇ ಪ್ರತಿಬಿಂಬ, ಆ ಪ್ರತಿಬಿಂಬ ನಾನು ಎನ್ನುವ ಅರಿವು, ಅರಿವಾದ ಮೇಲೆ ಪ್ರತಿಬಿಂಬವೋ ಪ್ರತಿಬಿಂಬ ಆದ ಮೇಲೆ ಅರಿವು, ಏನು ಪ್ರತಿಬಿಂಬ ಅರಿವು ಒಂದೇ ಸಮಯವು ಹೇಗೋ ಹಾಗೆ. ಏಕಕಾಲದಲ್ಲಿ ಇದು ಒಂದು ಘಟಕ, ಇದು ಅಹಂಕಾರದ ಘಟಕ. ಇನ್ನೊಂದು ಘಟಕ, ಈ ಅಹಂಕಾರವು ಶರೀರದಲ್ಲಿ ತಾದಾತ್ಮ್ಯಗೊಳ್ತದೆ. ಎರಡನೇ ಘಟಕ, ಈ ಅಹಂಕಾರವು ಶರೀರದಲ್ಲಿ ತಾದಾತ್ಮ್ಯಗೊಳ್ತದಲ್ವೋ, ನಾನು ಎತ್ತರ, ನಾನು ಗಿಡ್ಡ, ನಾನು ದಪ್ಪ, ನಾನು ಕೆಂಪು, ನಾನು ಬೆಳ್ಳಗೆ, ನಾನು ಕಪ್ಪು, ಈ ತಾದಾತ್ಮ್ಯ ಶರೀರದಲ್ಲಿ ನಮ್ಮ ಕರ್ಮದಿಂದ, ಈ ತಾದಾತ್ಮ್ಯ ಕರ್ಮದಿಂದ. ನಮಗೂ ಶರೀರಕ್ಕೂ ಏನು ಹಿಡ್ಕೊಂಡದ ಇದು ಕರ್ಮದಿಂದಾಗಿ. ಇನ್ನು ನಾನುವಿಗೂ ಮತ್ತು ಸಾಕ್ಷಿಗೂ ತಾದಾತ್ಮ್ಯ ಮೂರನೇ ಘಟಕ. ನಾನುವಿಗೂ ಮತ್ತು ಸಾಕ್ಷಿಗೂ ಇರುವ ತಾದಾತ್ಮ್ಯ ಇದು ಭ್ರಾಂತಿಜನ್ಯ. ನಾನು ಅಹಂಕಾರ ಜಡ, ಸಾಕ್ಷಿ ಆತ್ಮ ಚೈತನ್ಯ. ಆದ್ರೆ ನಮ್ಮ ಹೇಳಿಕೆ ಏನಿದೆ ಅಂತಂದ್ರೆ ನಾನು ಚೈತನ್ಯ, ಅಹಂಕಾರವು ಜಡವೇ ಆಗಿದ್ದರೂ ಕೂಡ ಆ ಅಹಂಕಾರವು ನಾನು ಚೈತನ್ಯ ಅಂತಲೇ ವ್ಯವಹಾರ ಮಾಡುತ್ತದೆ. ಭ್ರಾಂತಿ ಅಲ್ಲದೆ ಇನ್ನೇನಾದೀತು? ಚೈತನ್ಯವು ಚೈತನ್ಯ ಮಾತ್ರವಾಗಿದ್ದರೂ ಉಪಾಧಿಗಳಿಂದಾಗಿ ಬದ್ಧವಾಗಿದೆ. ಇದು ಎಷ್ಟು ಮಟ್ಟಿಗೆ ಸತ್ಯ? ಸಾಕ್ಷಿ ಚೈತನ್ಯವು ಬರೀ ಚೇತನ ಮಾತ್ರವಾಗಿದ್ದಾಗ್ಯೂ ಕೂಡ ಉಪಾಧಿಗಳ ಸಂಬಂಧದಿಂದ ನಾನು ಬದ್ಧನು ಎಂದು ವ್ಯವಹರಿಸ್ತಾನಲ್ವೋ, ಇದು ಎಷ್ಟು ಮಂದಿ ಸತ್ಯ? ಏನಾಯ್ತೀಗ? ಸಾಕ್ಷಿ ಚೈತನ್ಯದ ಚೇತನತ ಅಹಂಕಾರಕ್ಕೋಯ್ತು, ಅದು ಯಾವುದು ಜಡ? ಅಹಂಕಾರದ ಜಡತ್ವ ಸಾಕ್ಷಿ ಚೈತನ್ಯಕ್ಕೆ ಹೋಯಿತು. ನಾನು ಬದ್ಧ, ಇದಕ್ಕೇನಂತಾರ? ಅತಸ್ಮಿನ್ ತದ್ಬುದ್ಧಿ ಅಂತ ಕರೀತಾರೆ. ಇಲ್ಲದೇ ಇರುವುದನ್ನ ಇದೆಯೆಂದು ಭಾವಿಸುವುದಕ್ಕೆ ಅತಸ್ಮಿನ್ ತದ್ಬುದ್ಧಿ ಎಂದು ಕರೀತಾರೆ. ತಸ್ಮಿನ್ ತದ್ಬುದ್ಧಿ ಅಂದ್ರೆ ಏನಾಗ್ತದೆ? ಅತಸ್ಮಿನ್ ತದ್ಬುದ್ಧಿ ಅಂದರೆ ಇಲ್ಲದೇ ಇರುವುದನ್ನು ಇದೆ ಎಂದು. ತಸ್ಮಿನ್ ತದ್ಬುದ್ಧಿ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ. ಏನಿದ್ದಿದ್ದಪ್ಪ? ಅಹಂಕಾರ ಜಡ, ಸಾಕ್ಷಿ ಚೈತನ್ಯ ಆತ್ಮ, ಇದ್ದದ್ದನ್ನು ಇದ್ದ ಹಾಗೆ. ಇದ್ದದ್ದನ್ನು ಇದ್ದ ಹಾಗೆ ತಿಳಿದರೆ ಜ್ಞಾನ, ಇಲ್ಲದನ್ನ ಇದೆ ಅಂತ ತಿಳಿದರೆ ಭ್ರಾಂತಿ. ಈಗೆಲ್ಲ ಏನಾಗಿದೆ? ಅಹಂಕಾರಕ್ಕೂ ಮತ್ತು ಸಾಕ್ಷಿಗೂ ಏನು ತಾದಾತ್ಮ್ಯ ಆಗಿದೆ? ಹಾಲು ಸಕ್ಕರೆ ಅಂತ ತಾದಾತ್ಮ್ಯ ಆಗಿದೆಯಾ? ಇದು ಯಾವ ಥರ ತಾದಾತ್ಮ್ಯ? ಇದು ಭ್ರಾಂತಿ ಜನಿತ ತಾದ ಅತಸ್ಮಿನ್ ಸದ್ಬುದ್ಧಿ, ಭ್ರಾಂತಿ ಜನಿತವಾದ ತಾದಾತ್ಮ್ಯ. ಇದು ಹೋಗಯ ಶರೀರಕ್ಕೂ ಅಹಂಕಾರಕ್ಕೂ ಏನು ಸಂಬಂಧ? ಕರ್ಮ ತಾದಾತ್ಮ್ಯ, ಕರ್ಮದಿಂದ ಆದ ಸಂಬಂಧ. ಅಯ್ಯೋ ನಾನು ಬಿದ್ದೆ, ಕರ್ಮದಿಂದ ಆದ ಸಂಬಂಧ. ನಾನು ಫಸ್ಟ್ ಬಂದೆ, ಕರ್ಮದಿಂದ ಆಗಿರುವ ಸಂಬಂಧ. ನನಗೆ ಫ್ರ್ಯಾಕ್ಚರ್ ಆಗಿದೆ, ಕರ್ಮದಿಂದ ಆಗಿರುವ ಸಂಬಂಧ. ನಾ ಆಸ್ಪತ್ರೆಯಲ್ಲಿ ಸೇರಿದ್ದೇನೆ, ಕರ್ಮದಿಂದ ಆಗಿರುವ ಸಂಬಂಧ. ಯಾಕೋ ರಾತ್ರಿ ನಿದ್ದೆನೇ ಆಗ್ತದಿಲ್ಲ, ಕರ್ಮದಿಂದ ಆಗಿರೋ ಸಂಬಂಧ. ಮಲಗಿದ್ರೆ ಎಚ್ಚರನೆ ಆಗುವುದಿಲ್ಲ, ಕರ್ಮದಿಂದ ಆಗಿರೋ ಸಂಬಂಧ. ನಾನು ಕುರುಡ, ಕರ್ಮದಿಂದ ಆಗಿರೋ ಸಂಬಂಧ. ನಾನು ಕಿವುಡ, ಕರ್ಮದಿಂದ ಆಗಿರೋ ಸಂಬಂಧ. ಹಂಡ್ರೆಡ್ ಪರ್ಸೆಂಟ್ ನಾನು ಡಯಾಬಿಟಿಕ್ ಅಂದಾಗ ಕರ್ಮದಿಂದ. ನನಗೆ ಲೋ ಬಿ ಪಿ ಅದರಿ, ಕರ್ಮದಿಂದ ಆಗಿರುವ ಸಂಬಂಧ. ಶರೀರದ ಜೊತೆಗೆ ನಮಗಿರುವ ಸಂಬಂಧ ಕರ್ಮದಿಂದ ಆದ ಸಂಬಂಧ ಅಷ್ಟೇ. ಈಗ ಹೇಳ್ರಿ, ಆ ಶರೀರ ಸಂಬಂಧ ಎಲ್ಲಿವರೆಗೂ ಇರ್ತದೆ? ಎಸ್ಕೇಪ್ ಇಲ್ಲ. ಈ ಪ್ರಕಾರವಾಗಿ ಮೂರು ಸಂಬಂಧಗಳು ಏಕಕಾಲಕ್ಕೆ ಆಗಿವೆ. ಅಹಂಕಾರ, ಪ್ರತಿಬಿಂಬ ಮತ್ತು ಇವುಗಳಲ್ಲಿಯ ನಾನು ಎನ್ನುವ ಸಂಬಂಧ, ಇವು ಮೂರು ಒಂದಾದ ಮೇಲೆ ಒಂದಲ್ಲ, ಏಕಕಾಲಕ್ಕೆ. ಈ ಸಂಬಂಧ ಪ್ರ ಪ್ರತಿಬಿಂಬದ ಜೊತೆ ಆಗಿರುವ ಸಂಬಂಧ ಸಹಜ. ಶರೀರ ಜೊತೆ ಆಗಿರುವ ಸಂಬಂಧ ಕರ್ಮದಿಂದ, ಸಾಕ್ಷಿಯ ಜೊತೆ ಆಗಿರುವ ಸಂಬಂಧ ಇದು ಅಜ್ಞಾನ ಭ್ರಾಂತಿ. ಇನ್ನ ಇವುಗಳಿಂದ ಬಿಡುಗಡೆ ಹೇಗೆ? ಇವುಗಳ ಐಕ್ಯವನ್ನು ಕಳ್ಕೊಳ್ಳುವುದು ಹೇಗೆ? ಜೀವಾತ್ಮ ಪರಮಾತ್ಮರ ಐಕ್ಯವನ್ನ ಕಳ್ಕೊಂಡಂಗೆ ಅನಿಸಿದ್ರೂ ಕೂಡ ಅದು ಕಳ್ಕೊಂಡೇ ಇಲ್ಲ. ಆದ್ರೆ ಈ ಐಕ್ಯವನ್ನು ಕಳ್ಕೋಬೇಕು, ಈ ಐಕ್ಯವನ್ನ ನಾವು ಬಿಡಿಸ್ಕೋಬೇಕು. ಯಾವ ಐಕ್ಯ? ಪುನಃ ಹೇಳ್ರಿ, ಯಾವ ಐಕ್ಯ? ಪ್ರತಿಬಿಂಬದಲ್ಲಿಯ ನಮ್ಮ ಐಕ್ಯ, ಶರೀರದಲ್ಲಿಯ ನಮ್ಮ ಐಕ್ಯ, ಸಾಕ್ಷಿಯಲ್ಲಿಯ ನಮ್ಮ ಐಕ್ಯ, ಇದು ಏನಾಗ್ಬೇಕಿದು? ಇದು ಬಿಡ್ಕೋ. ಹೇಗೆ ಬಿಡಿಸ್ಕೊಳ್ಳಿಕ್ ಸಾಧ್ಯ? ಸಂಬಂಧಿನೋ ಸತೋರ್ ನಾಸ್ತಿ ಇದೆ, ತಯೋರ್ ನಾಸ್ತಿ. ಸಂಬಂಧಿನೋ ಸತೋರ್ ನಾಸ್ತಿ ನಿವೃತ್ತಿ ಸಹಜಸ್ಯತು ಕರ್ಮಕ್ಷಯಾತ್ ಪ್ರಬೋಧಾಚ ನಿವರ್ತೇತೆ ಕ್ರಮಾದುಭಿ. ಸಂಬಂಧಿನೋ ಸತೋ ನಾಸ್ತಿ ನಿವೃತ್ತಿ ಸಹಜಸ್ಯತು ಕರ್ಮಕ್ಷಯಾತ್ ಪ್ರಬೋಧಾಚ ನಿವರ್ತೇತೆ ಕ್ರಮಾದುಭಿ. ಮೂರರಲ್ಲಿ ಮೊದಲನೇದು ಯಾವುದು? ತಯೋಹೋ ಸಂಬಂಧಿನೋಹೋ ಸತಃ ನಾಸ್ತಿ. ಮೊದಲನೇದು ಚಿದಾಭಾಸನಲ್ಲಿಯೂ ಅಹಂಕಾರದಲ್ಲಿಯೂ ಇರುವ ತಾದಾತ್ಮ್ಯ ಇದು ಸತ್ಯತ ಇಲ್ಲ ಇರುವುದು. ಅದನ್ನು ನಾವು ಸಹಜ ಅಂತ ಕರೆದಿದ್ದೇವೆ. ಆ ಸಹಜವಾದ ಸಂಬಂಧ ಇದೆಯಲ್ಲೋ ಅದರೊಳಗೆ ಸತ್ಯತ ಇಲ್ಲ. ಸತಃ ನಾಸ್ತಿ ಡಿಸ್ಟಾರ್ಟೆಡ್ ಮಿರರ್ನೊಳಗೆ ಡಿಸ್ಟಾರ್ಟೆಡ್ ಮುಖ ಏನು ಕಾಣಿಸ್ತಾ ಇದೆ ಆ ಮಿರರ್ಗೂ ಮತ್ತು ನನ್ನ ಡಿಸ್ಟಾರ್ಟೆಡ್ ಮುಖಕ್ಕೂ ಏನು ಸಂಬಂಧ? ಸತಃ ನಾಸ್ತಿ. ಅರ್ಥ ಏನು ಗೊತ್ತಾ? ನೀವು ಪ್ರಾಕ್ಟಿಕಲ್ ಆಗಿ ಹೋಗಿ ಬಿಡಿಸೋ ಅವಶ್ಯಕತೆನೇ ಇಲ್ಲ. ನಿವೃತ್ತಿ ಸಹಜಸ್ಯದು. ಆ ಸಹಜತೆಯು ಎಷ್ಟು ಸಹಜವೋ ಅದು ಬಿಡ್ಕೊಳ್ಳೋದು ಕೂಡ ಅಷ್ಟೇ ಸಹಜ. ಏನು ಡಿಸ್ಟಾರ್ಟೆಡ್ ಮಿರರ್, ವಾಟ್ ಕ್ಯಾನ್ ಐ ಡೂ ಫಾರ್ ದಟ್? ಅದು ಕಾನ್ಕೇವೋ ಕಾನ್ವೆಕ್ಸೋ ಏನೋ ಇರ್ತದೆ, ಮುಖ ಸ್ವಲ್ಪ ಹೀಗೆ ಕಾಣಿಸ್ತದೆ ವಕ್ರವಾಗಿ ಅಥವಾ ಚಪ್ಪೆಯಾಗಿ ಅಥವಾ ಡುಮ್ಮ ಆಗಿ. ಸಹಜವಾಗಿ ಕಾಣ್ತದೆ, ಅದು ಸಹಜ. ಈ ಸಹಜತೆಯ ಬಿಡುಗಡೆ ನಾನೇನು ಸರ್ಕಸ್ ಮಾಡಬೇಕಾಗಿಲ್ಲ. ಸಹಜತೆ ನಿವೃತ್ತಿಗೆ ಸಹಜತೆ, ಅದು ನಿವೃತ್ತಿ ಕೂಡ ಅಷ್ಟೇ ಸಹಜವಾಗಿ ನಿವೃತ್ತವಾಗ್ತದೆ. ಹೌದಾ? ನಿವೃತ್ತಿ ಸಹಜಸ್ಯತು. ಇನ್ನು ಇನ್ನೆರಡು ಶರೀರ ಸಂಬಂಧ, ಶರೀರ ಸಂಬಂಧ ಕರ್ಮಕ್ಷಯಾತ್, ಅಂದ್ರೆ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ, ತಿಳಿದವನಿರಲಿ ತಿಳಿಯದೇ ಇದ್ದವನಿರಲಿ, ಅವರ ಶರೀರ ಕರ್ಮದಿಂದ ಪ್ರಾಪ್ತವಾದ ಶರೀರ ಕರ್ಮವು ಕೊನೆಗೊಂಡಾಗಲೇ ಅದು ನಿವೃತ್ತವಾಗುತ್ತದೆ. ನಮ್ದೇನದ ಇದ್ರೊಳಗ ಏನ್ರಿ ವಿವೇಕಾನಂದ ಬರೀ 30 ವರ್ಷಕ್ಕೆ ಜ್ಞಾನಿಗಳು, ಇನ್ನೊಂದು 20-30-50 ವರ್ಷ ಇರಬೇಕಾಗಿತ್ತು ಅನ್ನೋ ಭಾರತದ ಚಿತ್ರನೇ ಬದಲಾಗ್ತಿತ್ತು. ಅವರ ಶರೀರದ ಜೊತೆಗೆ ಅವರಿಗೆ ಇರುವ ಸಂಬಂಧ ಕರ್ಮದಿಂದಾಗಿದ್ದರಿಂದಾಗಿ ಆ ಕರ್ಮವು 30 ವರ್ಷಕ್ಕೆ ಮುಗಿದಿದ್ದೆ, ಆದರೆ ಸಂಬಂಧವು ಕಳಚಿತು. ಅಜ್ಞಾನಿಗಳು ಅಷ್ಟೇ ಅಲ್ಲ ಸ್ವಾಮೀಜಿ? ಹೌದು, ಅಜ್ಞಾನಿಗಳು ಅಷ್ಟೇ. ಮುಂದೇನು ಜ್ಞಾನಿಗಳಿಗೆ ವಿಶೇಷವಾಗಿ ಹೇಳುವಷ್ಟು? ನಾವು ವಿಶೇಷವಾಗಿ ಹೇಳ್ತಾ ಇಲ್ಲ, ನಾವು ಅವಿಶೇಷವಾಗಿ ಹೇಳ್ತಾ ಇದ್ದೀವಿ. ಶರೀರ ಸಾಮಾನ್ಯರದೇ ಆಗಲಿ ಅಥವಾ ಜ್ಞಾನಿಗಳದೇ ಆಗಲಿ, ಶರೀರದ ಸಂಬಂಧ ಕರ್ಮದಿಂದಾಗಿ ಇರ್ತದೆ. ಕರ್ಮಕ್ಷಯಾದ, ಕರ್ಮವನ್ನು ಕಳೆದುಕೊಂಡಾಗ ಶರೀರವು ನಿವೃತ್ತವಾಗುತ್ತದೆ, ಕಳಚಿ ಹೋಗ್ತದೆ. ಲುಕ್ ಅಟ್ ದಟ್ ಅಬ್ದುಲ್ ಕಲಾಂ, ಲೆಕ್ಚರ್ ಮಾಡ್ಲಿಕ್ಕತ್ತ, ಮೈಕ್ ಏನು ನಿಂತ್ಕೊಂಡ, ಪೋಡಿಯಂ ಹತ್ರ ನಿಂತ್ಕೊಂಡ, ಅದ್ಯಂತ ಹಟ್ಟಕೂಲ ಹಾರ್ಟ್ ನಿಂತು ಹೋಗ ಹಂಗೆ ಕೂತ್ಕೊಂಡ್ಬಿಟ್ಟ. ಏನು ಆತನ ಬಂದು ನೋಡಿದ್ರೆ ಇಲ್ಲೇ ಇಲ್ಲ ಪ್ರಾಣ ಪಕ್ಷಿ. ಏನ ಸಾವು, ಎಂಥ ಸಾವು, ಅನಾಯಾಸೇನ ಮರಣ. ಆದ್ರೆ ಆ ಅರ್ಧ ಸೆಕೆಂಡ್ ಅದು ಎಂಥ ಆಯಾಸ ಇರ್ತದೆ ಸತ್ತವರಿಗೆ. ಸತ್ವಹ ನಾಸ್ತಿ ಕರ್ಮಕ್ಷಯಾತ ನಿವೃತ್ತ. ಇನ್ನೊಂದು ಮೂರನೇ ದಿನ ನೋಡಿ, ಸಾಕ್ಷಿ ಜೊತೆ ಸಂಬಂಧ ಭ್ರಾಂತಿಜನ್ಯ, ಅದನ್ನೇನು ಕಳ್ಕೊಂಡ್ಬೋದು ಸ್ವಾಮಿ? ಹಾ, ಇಲ್ಲೇ ಇರೋದು ಮಧ್ಯಾಹ್ನ ನೋಡಪ್ಪ, ಮೊದಲನೇ ಸಹಜತೆ ನಮ್ದು ನಿಮ್ದು ಅದ್ರೊಳಗೆ ಏನು ಪಾತ್ರ ಇಲ್ಲ. ಹೌದಾ? ಎರಡನೇ ಸಂಬಂಧ ನಮ್ಮ ಅಧಿಕಾರ ಏನೂ ಇಲ್ಲ, ಕರ್ಮ ಇರುತ್ತಂತ ಶರೀರ ಇದ್ದೇ ಇರ್ತದೆ. ಏನಿರೋದಲ್ಲ ಸರ್ಕಸ್ಸಲ್ಲಿ, ಈ ಮೂರನೇದ್ರಲ್ಲಿ ಏನು ಸರ್ಕಸ್ ಇದೆ? ಇದು ಭ್ರಾಂತಿ ಜನಿತವಾಗಿದ್ದರಿಂದ ಭ್ರಾಂತಿಯು ಹೋಗಬೇಕು, ಭ್ರಾಂತಿ ನಿವೃತ್ತವಾಗಬೇಕು. ಭ್ರಾಂತಿ ನಿವೃತ್ತಿ ಅಂದ್ರೆ ಏನು? ಮೊದಲು ಭ್ರಾಂತಿ ಅಂದ್ರೆ ಏನು ತಿಳ್ಕೊ. ಭ್ರಮಿಸುವುದಕ್ಕೆ ಭ್ರಾಂತಿ ಅಂತ ಕರೀತ. ಭ್ರಮಿಸ್ತೀವಿ, ಮರುಮರೀಚಿಕೆ ಭ್ರಮಿಸ್ತೇವೆ. ಸರ್ಪ ಭ್ರಮಿಸ್ತೀವಿ, ಮೂವತ್ತು ಮರ ಭ್ರಮಸ್ತು, ಅದಕ್ಕೆ ಭ್ರಾಂತಿ ಅಂತ. ಏನು ಭ್ರಮಿಸ್ತೇವೋ ಅದರಲ್ಲಿ ಮೋಹಿತರಾಗ್ತೀವಿ. ಆ ಮೋಹ ನಮಗೆ ರಾಗದ್ವೇಷಗಳಿಗೆ ಅವಕಾಶ ಮಾಡಿಕೊಡುತ್ತದೆ, ಸುಖ ದುಃಖಗಳಿಗೆ. ಹೀಗೆ ಸಂಸಾರ ಚಕ್ರವು ಪ್ರಾಪ್ತವಾಗುತ್ತದೆ. ಇಂತಹ ಭ್ರಮಿತವಾದ ಈ ಭ್ರಾಂತಿಯಿಂದ ನಿವೃತ್ತಿ ಹೇಗೆ ಸಾಧ್ಯ? ನಾವು ಭ್ರಮಸ್ತಿಕರಿಗೆ ಯಾಕೆ ಹೋಗ್ಬೇಕು ಹೇಳ್ರಿ ಸ್ವಾಮಿ? ನಾವು ಬೇಕಾಗಿತ್ತ ಇಷ್ಟೆಲ್ಲ ಸುಖ ಕಷ್ಟ ನೋವು? ನಾವು ಭ್ರಮಿಸಿದವರು ಯಾಕೆ? ಉತ್ತರ ನಿನ್ನ ಹತ್ರ ಇದೆ. ಅದು ಏನಿದೆ ಅಂತ ನಿಮಗೆ ಸ್ಪಷ್ಟ ಗೊತ್ತಿದ್ರೆ ನೀ ಭ್ರಮಿಸಲಿಕ್ಕೆ ಹೋಗ್ತಿದ್ಯ? ಉತ್ತರ ಏನು? ನನಗೆ ಗೊತ್ತಿಲ್ಲ, ನಾನು ಅಜ್ಞಾನಿ. ಅಜ್ಞಾನದಿಂದಾಗಿ ಭ್ರಾಂತಿ ಅಂದರೆ ಭ್ರಾಂತಿಯ ನಿವೃತ್ತಿ ಯಾವಾಗ? ಜ್ಞಾನದಿಂದಾಗಿ ಭ್ರಾಂತಿಯ ನಿವೃತ್ತಿ. ಇದಕ್ಕೆ ಮತ್ತೆ ಕನೆಕ್ಷನ್, ಜ್ಞಾನಕ್ಕೇನು ಬೇಕೋ ಜ್ಞಾನಕ್ಕೇನು ಬೇಕೋ ಪ್ರಮಾಣ. ಯಾವ ಪ್ರಮಾಣ? ಪ್ರತ್ಯಕ್ಷಾದಿ ಅನುಭವ ಈಗ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂದ್ರೇನು? ಶಾಸ್ತ್ರಗಳು, ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಪ್ರಸ್ಥಾನ ತ್ರಯಗಳು. ಆ ಗೊಬ್ಬರಿ ಸ್ವಾಮಿ ನಮ್ಮ ಮಾರ್ಕೆಟ್ನ ಸಿಗ್ತಾ ಇದಲ್ಲ, ಅವು ಪ್ರಮಾಣ ಅಲ್ಲ. ಮಾರ್ಕೆಟ್ನಾಗ ಏನು ಬುಕ್ ಸಿಗ್ತದೋ ಅವು ಪ್ರಮಾಣ ಅಲ್ಲ. ಆ ಬುಕ್ಕು ಗುರುಗಳ ಕೈಯೊಳಗೆ ಬಂದು ಗುರುಗಳ ಮುಖದಿಂದ ಅದು ಹೊರಗೆ ಬಂದಾಗ ಅದು ಪ್ರಮಾಣ. ಆದ್ದರಿಂದ ಗುರುಗಳಿಂದ ಉಪದೇಶವನ್ನು ಪಡೆಯತಕ್ಕದ್ದು. ಈ ಉಪದೇಶ ಏನು ಮಾಡುತ್ತದೆ? ಆತ್ಮನ ತಂದು ಕೊಡ್ತದ? ಭ್ರಾಂತಿಯನ್ನು ನಿವಾರಿಸ. ಇದು ಒಂದು ಟಾರ್ಚರೈಟ್ ಇದ್ದಂಗೆ. ಇವೆಲ್ಲ ವಾಕ್ಯಗಳು, ಶಾಸ್ತ್ರ ವಾಕ್ಯಗಳು, ಇವು ಬ್ಯಾಟ್ರಿ ಇದ್ದಂಗೆ. ಬೆಳಕು ಕೆಡುತ್ತಾವ, ಅದರೊಳಗೆ ಆತ್ಮ ಕಾಣಂಗಿಲ್ಲ. ಆ ಬೆಳಕಿನಾಗ ಅನಾತ್ಮ ಎಲ್ಲ ಹೋಗ್ತದೆ. ನೀವು ಹಾವಿನ ಮೇಲೆ ಬ್ಯಾಟ್ರಿ ಬೆಳಕನ್ನು ಕೆಡುವುದಾಗ ಹಗ್ಗ ಕಾಣಿಸ್ತದೋ ಏನು ಹಾವು ಹೋಗಿರ್ತದೆ. ನೀವು ಮೊದಲು ಹಾವನ್ನು ಕಂಡಾಗೂ ಅದು ಹಗ್ಗವೇ ಆಗಿತ್ತು. ಹೊಸದಾಗಿ ನೀವು ಹಗ್ಗ ಕಾಣಬೇಕಾಗಿಲ್ಲ. ಈಗ ಬೆಳಕಿನೊಳಗೆ ಏನಾಗ್ಬಿಡ್ತು ಅಂತಂದ್ರೆ ಹಾವು ಹೋಯ್ತು. ಶಾಸ್ತ್ರದ ಬೆಳಕಿನೊಳಗೆ, ಆ ಶಬ್ದಗಳ ಬೆಳಕಿನೊಳಗೆ, ಆ ಮೆಥಡಾಲಜಿಯ ಬೆಳಕಿನೊಳಗೆ, ಆ ಪ್ರಯೋಗ ಮಾಡುವ ಕ್ರಮದ ಬೆಳಕಿನೊಳಗೆ, ಆ ಮೆಥಡಾಲಜಿ ಒಳಗೆ ಏನಾಗುತ್ತದೆ ಅಂತಂದ್ರೆ ಜೀವಾತ್ಮ ಅಲ್ಪತ್ವ ಸುಖಿ ದುಃಖಿ ಅನ್ನುವ ಯಾವ ಈ ಜೀವಾತ್ಮ ಇದ್ದಾನೋ ಅವನು ಅಜ್ಞಾನಜನಿತ ಜೀವಾತ್ಮನಾಗಿದ್ದರಿಂದಾಗಿ ಶಾಸ್ತ್ರದ ಬೆಳಕಿನಲ್ಲಿ ಆ ಜೀವಾತ್ಮ ಹೊರಟೋಗ್ತಾನೆ. ಏನು ಉಳಿತದೆ? ಸಾಕ್ಷಿ ದೃಗೇವ ನತು ದೃಶ್ಯತೆ. ನೀನು ಉಳ್ಕೊಂಬಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಒಂದು ದಿವಸದ ಶಾಸ್ತ್ರವು ನನಗೆ ಜ್ಞಾನ ಕೊಡ್ತದೆ, ಒಂದು ದಿವಸ ನನಗೆ ಶಾಸ್ತ್ರವು ತೋರಿಸ್ತದೆ, ಒಂದು ದಿವಸ ಶಾಸ್ತ್ರವು ನನಗೆ ನಾನು ಅರಳಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಸ್ವಾಮೀಜಿ ಶಬ್ದಗಳನ್ನು ಉಪಯೋಗ ಮಾಡ್ತಿರ್ತೀರಿ, ಆದರೂ ಕೂಡ ಅದು ತಪ್ಪಾಗಿ ಉಪಯೋಗ ಮಾಡ್ತಾ ಇರ್ತೀವಿ. ಮೊಗ್ಗಾಗಿ ಮುದುಳಿತ್ತು, ಈಗ ಹೂವಾಗಿ ಅರಳುತ್ತದ? ಆತ್ಮ ಅರಳುತ್ತದೆ ಅಂತ ನೀವು ಹೇಳಿದಾಗ ಏನು ಅರ್ಥ ಮಾಡಿಕೊಂಡು ಹೇಳಿದ್ರಿ? ಮೊದಲು ಮೊಗ್ಗಾಗಿತ್ತ ಮುದುಳಿತ್ತ? ಮೊದಲು ಮೊಗ್ಗಾಗಿ ಮುದುಳಿತ್ತ? ನಮ್ಮ ಗುರುಗಳ ಉಪದೇಶ ಅಂದ್ರೆ ಏನು ತಿಳ್ಕೊಂಡಿರಿ ಸ್ವಾಮಿ ನೀವು? ಆತ್ಮ ಅರಳಿಬಿಡ್ತು ಘಮ್ ಘಮ್ ಘಮ್ ಘಮ್, ಅದೊಂದೆರಡು ವಿಶೇಷಣ ಸೇರಿಸಿಬಿಡ್ತಾನೆ. ನನಗೆ ಬರಲೇ ಇರೋ ವಾಸನೆ ಜ್ಞಾನಿಗಳಿಗಷ್ಟೇ ವಾಸನೆ ಬರ್ತದೆ. ಆತ್ಮ ಪ್ರಬೋಧಾಚ್ಯ ಅಂತಂದ್ರೆ ಸ್ವರೂಪದ ಎಚ್ಚರದಲ್ಲಿ ಸಾಕ್ಷಿಯ ತಾದಾತ್ಯ ಹೊರಟು, ಸ್ವರೂಪದ ಎಚ್ಚರದಲ್ಲಿ ಅಹಂಕಾರ ಲಯೇ ಸುಪ್ತೌ ಭವೇದೇಹೋಪ್ಯಚೇತನಃ ಅಹಂಕಾರ ವಿಕಾಸಾರ್ಥ ಸ್ವಪ್ನ ಸರ್ವಸ್ತು ಜಾಗರ ಅಹಂಕಾರ ಲಯೇ ಸುಪ್ತೌ ಭವೇದೇಹೋಪ್ಯಚೇತನಃ ಅಹಂಕಾರ ವಿಕಾಸಾರ್ಥ ಸ್ವಪ್ನ ಸರ್ವಸ್ತು ಜಾಗರ. ಈಗ ಈ ಮೂರು ಅವಸ್ಥೆಗಳನ್ನು ನೋಡೋಣ. ಅದರಲ್ಲೇ ಕಟ್ ಕಟ್ ಕಟ್ ಮಾಡ್ತಾರೆ ಸಬ್ಜೆಕ್ಟನ್ನು. ನಾವು ಅದರ ಕನೆಕ್ಷನ್ ಹೋಗ್ಬೇಕು. ಈಗ ಸಹಜಂ ಕರ್ಮಜಂ ಭ್ರಾಂತಿಜನ್ಯಂ ಅನ್ನುವ ಸಬ್ಜೆಕ್ಟ್ನೊಳಗೆ ಸೂತ್ರ ಏನಿದೆ ಅಂತಂದ್ರೆ ಅಹಂಕಾರದ ತಾದಾತ್ಮ್ಯ. ಇದಕ್ಕಂತ ಕೇಳೋದು ಅದು ಇದಕ್ಕೆ ಅದಕ್ಕೆ ಅಂತ ಸುಮ್ಮನೆ ನೆಪಕ್ಕೆ ಪಾಯಿಂಟ್ ಔಟ್ ಮಾಡ್ತಿರ್ತೇನೆ ಅಷ್ಟೇ. ನೀವು ಅದನ್ನು ಮಾತ್ರ ಅಂತ ತಿಳ್ಕೊಂಡ್ಬಿಟ್ರೆ ನೀವು ಸಿಗೋದೇ ಇಲ್ಲ. ಅಹಂಕಾರದ ತಾದಾತ್ಮ್ಯ ಇದು ಸಬ್ಜೆಕ್ಟ್ ಮ್ಯಾಟರ್. ಈ ಸಬ್ಜೆಕ್ಟ್ ಈವರೆಗೂ ಆಗಿರುವ ಶ್ಲೋಕದಲ್ಲಿ ಅಹಂಕಾರದ ತಾದಾತ್ಮ್ಯ ಅನ್ನುವುದು ವಿಷಯವಾಗಿದ್ದರಿಂದ ಈ ಅಹಂಕಾರದ ತಾದಾತ್ಮ್ಯವು ಮೂರು ಅವಸ್ಥೆಗಳಲ್ಲಿ ಕೆಲಸ ಮಾಡುತ್ತದೆ. ಕನೆಕ್ಷನ್ ನೋಟ್ಸ್ ಬರೀತಾ ಇರೋರಿಗೆ ನಾ ಹೇಳಿರ್ತೀನಿ, ಬಹಳ ಮುಖ್ಯ. ಅಹಂಕಾರದ ತಾದಾತ್ಮ್ಯ ಏನು ನಾವು ಕಂಡಿದ್ದೀವಿ, ಸಹಜಂ ಕರ್ಮಜಂ ಭ್ರಾಂತಿಜನ್. ಈ ಅಹಂಕಾರ ಮೂರು ಅವಸ್ಥೆಗಳಲ್ಲಿಯೂ ತಾದಾತ್ಮ್ಯಗೊಂಡಿದೆ. ಮೂರು ಅವಸ್ಥೆಗಳಲ್ಲಿ ಹೇಗೆ ತಾದಾತ್ಮ್ಯಗೊಂಡಿದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಸುಪ್ತವು ಅಹಂಕಾರ ಲಯೇ. ಸುಪ್ತವು ಗಾಢ ನಿದ್ರೆಯಲ್ಲಿ ಅಹಂಕಾರ ಲಯೇ ಏನಾಗಿರ್ತದೆ? ಅಹಂಕಾರವು ಲಯಗೊಂಡಿರುತ್ತದೆ. ಅಹಂಕಾರವು ಲಯಗೊಂಡಿದ್ದರಿಂದಾಗಿ ದೇಹ ಚೇತನವಾಗಿರ್ತದೆ, ಜಡವಾಗಿರ್ತದೆ. 100% ಕೋಮಾ ಇದ್ದಂತೆ ಇರುತ್ತೆ. ಎಚ್ಚರ ತಪ್ಪಿದವರಂದ್ರೆ ಎಚ್ಚರ ತಪ್ಪಿರುತ್ತೆ. ಅಲ್ಲಿ ಯಾವುದೋ ಮೆಡಿಕಲ್ ಕಾರಣ ಇಟ್ಟುಕೊಂಡು ಎಚ್ಚರ ತಪ್ಪಿದೆ ಅಂತ ಹೇಳ್ತೀವಿ. ಇಲ್ಲಿ ಯಾವ ಕಾರಣವೂ ಇಲ್ಲದನ್ನ ಎಚ್ಚರ ತಪ್ಪಿದೆ. ಆನೆ ಬಂದೋದ್ರು ಕಾಣಿಸೋದು, ಜೋರಾಗಿ ಮಳೆ ಕುಟ್ಟಿದರೂ ನಮಗೆ ಎಚ್ಚರ ಆಗುದಿಲ್ಲ. ಯಾಕೆ? ಶರೀರ ಇಲ್ಲ. ಅಹಂಕಾರ ಸುಪ್ತವು ಲಯೇಚೇತ್, ಅದು ಲಯಗೊಂಡಿದ್ದೇ ಆದರೆ ದೇಹ ಅಪಿ ಏನಾಗಿದೆ? ಅಚೇತನ ಭವೇತ. ಇಲ್ಲ ಮುಂದೆ ಕೇಳಿದ್ರೆ ಬರಿ ಮಜಾ. ಪೂರ್ತಿ ಲಯ ಆದರೆ ದೇಹ ಜಡ, ಅದಕ್ಕೆ ಗಾಢ ನಿದ್ರೆ ಅಂತ ಕರೀತಾರೆ. ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅಹಂಕಾರ ಎಚ್ಚರ ಅಂತ, ಅಲ್ಪ ಸ್ವಲ್ಪ ಎಚ್ಚರ. ಅವಾಗ ತಕ್ಷಣ ಸಿಗೋದು ಯಾವುದು ಉಪಕರಣ? ಅಹಂಕಾರಕ್ಕೆ ಸ್ವಲ್ಪ ಎಚ್ಚರ ಅಂತ ಇಟ್ಕೊಳ್ಳಿ. ವಿಕಾಸ ಅರ್ಧ, ಅಹಂಕಾರವು ಅರ್ಧ ವಿಕಾಸ ಆಯಿತು, ಅರ್ಧ ಬೆಳೆಯಿತು ಅಂತಿತ್ತು. ಅವ ತಕ್ಷಣ ಸಿಗೋದು ಏನು? ಅದಕ್ಕೆ ಏನು ಬೇಕಲ್ಲ, ಏನು ವಾಸನ, ಮನಸ್ಸು, ಸತ್ವ ರಜಸ್ತಮೋ ಗುಣಗಳು, ಅವುಗಳ ರಾಶಿ, ಅವುಗಳ ರಾಶಿನೇ ಸಿಕ್ಕಿಬಿಡ್ತದೆ. ಅದಕ್ಕೆ ತಾನು ನೋಡಿದ್ರೆ ಇನ್ನೂ ಪೂರ್ಣ ಎಚ್ಚರಾಗಿಲ್ಲ. ಎಷ್ಟು ಎಚ್ಚರಾಗಿದೆ? ಅರ್ಧ ಎಚ್ಚರಾಗಿದೆ. ಹೀಗಾಗಿಯೇ ಆ ಅರ್ಧ ಎಚ್ಚರ, ಅರ್ಧ ಎಚ್ಚರ ತಪ್ಪಿದ ಆ ಸ್ಥಿತಿಯಲ್ಲಿ ಏನು ಏನು ಸಿಗುತ್ತದ ಅದ್ರ ಜೊತೆ ಒಂದ ಏನು ಸಿಕ್ತೋ ಬಿಳಿ ಆನೆ ಒಂದಾಗ ಕನಸು. ನಾ ಕೂತ್ಕೋತೇನಿ ಕನಸು, ಆನೆ ಮೇಲೆ ಕೂತ್ಕೊಂಡು ಆಕಾಶದಲ್ಲಿ ಹಾರ್ತೀನಿ ಕನಸು. ಎಲ್ಲ ಅದಕ್ಕೆ ನಾವೇನ್ ಕರಿತೀವಿ? ಸ್ವಪ್ನ. ಹೌದು, ವಿಕಾಸಾರ್ಥ ಸ್ವಪ್ನ, ವಿಕಾಸಾರ್ಥ ಸ್ವಪ್ನ. ಇನ್ನು ಮೂರನೇದು ಅಹಂಕಾರ ಸರ್ವಸ್ತು, ಅಂದ್ರೆ 100% ಅಹಂಕಾರ ಎಚ್ಚರ. ಅಹಂಕಾರ 100% ಎಚ್ಚರ ಬರುತ್ತೆ. ಆವಾಗಂತಾನೆ ಓಹೋ ಕಿರುಕನೋರ್ವ ನೂರ ಮುಂದೆ ಮುಳುಕು ಧರ್ಮ ಶಾಲೆಯಲ್ಲಿ. ಅಯ್ಯೋ ನನ್ನ ಹಣೆ ಬರ ತಪ್ಪಲಿದಪ್ಪ, ರಾಜನ ಕನಸ್ಕಂಡ್ರೇನು, ಚಕ್ರವರ್ತಿ ಕನಸ್ಕಂಡ್ರೇನು, ಸದ್ಯಕ್ಕೆ ನಾ ಇದ್ದಿದ್ದೆ ನಾ ಇದ್ದಿದ್ದೆ ಸತ್ಯ ಅಲ್ಲಪ್ಪ, ನಾ ಇದ್ದಿದ್ದೀನಿ. ಈಗ ಪೂರ್ಣ ಎಚ್ಚರಾಗಿದೆ ಅವನಿಗೆ. ಅಂದ್ರೆ ಏನೋ ನಿನ್ನ ಇರವಿನ ಅರಿವು ಸ್ಪಷ್ಟವಾಗಿದೆ ನಿನಗೆ. ಏನೆಂದು? ಒಬ್ಬ ತಿರುಕನು ಎಂದು. ಇನ್ಫ್ಯಾಕ್ಟ್ ಇವತ್ತಿನ ಶತಮಾನಗಳನ್ನ ಇಣಿಕಿ ನೋಡಿದ್ರೆ ನಾವೆಲ್ಲ ಒಂದರಿಂದ ಒಂದು ಒಂದಿಲ್ಲ ಒಂದು ತಿರುಕರೇ ಆಗಿದೆ. ಅದು ಬೇಕು ಇದು ಬೇಕು ಬೇಕು ಬೇಕು ಬೇಕು ಬೇಕು ಬೇಕು ಬೇಕು ಬೇಕು ಬೇಕು. ಒಬ್ಬನರೇ ಸಾಕಂತಾನ, ಬರೀ ಬೇಕು ಬೇಕು ಬೇಕು. ಸುಪ್ತವಾದ ಸ್ಥಿತಿಯಲ್ಲಿ ಜಾಡಳಿದ್ದ ಅರ್ಥ ವಿಕಾಸವಾದಾಗ ಸ್ವಪ್ನ, ಪೂರ್ಣ ಎಚ್ಚರಾದಾಗ ಜಾಗೃತಿ. ಈಗ ಇದು ಅಹಂಕಾರ. ಇನ್ನು ಮತ್ತೆ ಮುಂದೆ ಏನ್ ಹೇಳ್ತಾರೆ, ಅಂತಃಕರಣ ವೃತ್ತಿಶ್ಚ ಚಿತಿಚ್ಛಾಯೈಕ್ಯಮಾಗತ ವಾಸನಾ ಆಗತ ಚಿತಿಚ್ಛಾಯೈಕ್ಯಮಾಗತ ವಾಸನಾ ಕಲ್ಪಯೇ ಸ್ವಪ್ನೆ ಬೋಧೇಕ್ಷೈರ್ವಿಷಯಾನ್ವಯೀ ಅಂತಃಕರಣ ವೃತ್ತಿಶ್ಚ ಚಿತಿಚ್ಛಾಯೈಕ್ಯಮಾಗತ ವಾಸನಾ ಕಲ್ಪಯೇ ಸ್ವಪ್ನೆ ಬೋಧೇಕ್ಷೈರ್ವಿಷಯಾನ್ ಬಹಿಃ. ಎಂಟು ಒಂಬತ್ತು ಹತ್ತು ಆಯ್ತಾ? ಓಂ ತತ್ಸತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.